ಇಲ್ಲಿ ಸಾಮಾನ್ಯ ಇಲ್ಲಿ ಇಲ್ಲಿ ಮರಗಳು ಅವರು ಹೊರದೇಶಕ್ಕೆ ಹೋಗೋದು. ಅವರು ಸ್ವಲ್ಪ ಹೆಚ್ಚುಕೊಂಬ ಅವ್ರಿಗೆ ಎಷ್ಟಪ್ಪ ಅಂದ್ರೆ ಒಂದು ರೂಪಾಯಿ ಅವರಿಗೆ ಲಾಗುತ್ತೆ, ಒಂದು ರೂಪಾಯಿ ಇದ್ದಾಗ ನಮಗೆ ಬರೋದು ನಾಲ್ಕಾಣೆ ಕೊಡ್ತಾರೆ ಅವರು ಹನ್ನೆರಡನೇ ಅವರಿಗೆ. ಅವ್ರು ಅಲ್ಲೇ ಮತ್ತೀಗ ಅವ್ನು ನಮಗೆ ಬೀಜ ಮಾಡಿದ್ವಿ ಅಂದ್ರೆ ನಮಗೆ ಮಾರೋರು ಯಾರು ಅನ್ನ ಇಲ್ಲಿ ಇಲ್ಲಾರ ಮಾರತ್ತೋ ನಾವಿಲ್ಲಾರು ಕೇಜ್ ಗಟ್ಟಲೆ ಮಾರೋಣ ಯಾರು ತಗೋಣ ಹೋಗು ಕಂಪ್ನಿಗೆ ಹೋಗು. ಅವರಲ್ಲೆಲ್ಲ ಅವರು ಸಲಬಳಗಿರ್ತಾರೆ, ಅವ್ರು ತಗೊಂಡು ಹೋಗ್ತಾರೆ. ತಗೊಂಡು ಹೋಗಿ ಅವ್ರು ಪ್ಯಾಕಿಂಗ್ ಮಾಡ್ತಾರೋ ಹೆಂಗೆ ಮಾಡ್ತಾರೋ ಮುಂದೆ ಅಲ್ಲಿ ಏನಾಗತ್ತ ನಮಗೆ ಕೊಡೋದು ಒಂದು ಕ್ವಿಂಟಲ್ ಮೆಣಸು ಚಿಲ್ಲಿ ಬೀಜಕ್ಕೆ ಒಂದು 4.5 ಲಕ್ಷ ರೂಪಾಯಿ ರೇಟು. 4.5 ಲಕ್ಷ ರೂಪಾಯಿ ಒಂದು ಕ್ವಿಂಟಲ್ ಚಿಲ್ಲಿ ಬೀಜ. 4.5 ಲಕ್ಷ ರೂಪಾಯಿ. ಈಗ ನೀವು ಒಂದು ಕ್ವಿಂಟಲ್ ಮೆಣಸಿನ ಬೀಜ ಉತ್ಪಾದನೆ ಮಾಡಬೇಕಂದ್ರೆ ಎಷ್ಟು ಎಕರೆ ಬಿತ್ತನೆ ಮಾಡ್ಕೊಳ್ತೀರಿ ನೀವೆಲ್ಲ? ನಾವು 10 ಗುಂಟೆ ಮಾಡ್ಕೊಂಡು 10 ಗುಂಟೆ 10 ಗುಂಟೆ ಒಂದು ಕ್ವಿಂಟಲ್ ಬೀಜ ಬರುತ್ತೆ. ಒಂದು ಕ್ವಿಂಟಲ್ ಬರೋದು ಅತಿ ಅದು ಏನೋ ಬಲ ಇತ್ತು ಚಲೋ ಇಳುವರಿ ಬಂತು ಒಂದು ಇಲ್ಲ 60, 70, 75, 30 ಅಷ್ಟೇ ಬರೋದು ಇಷ್ಟು. ಸಾರನ್ ಸಾರು ಒಂದು ಕ್ವಿಂಟಲ್ ಯಾವ ಮನೆಗೆ ಬಂತ ಬರ್ತೀವಿ ಯಾವಾಗ ಬರೋದು ಒಂದು ಬರ್ಬೋದು ತೆಗ್ದೀವಿ ನಾವು ಆದರೂ ಸ್ವಲ್ಪ ಹೆಚ್ಚುಕಮ್ಮು ಕ್ವಿಂಟಲ್ ಒಳಗೆ. ಈಗ ಒಂದು ಕ್ವಿಂಟಲ್ಗೆ 4.5 ಲಕ್ಷ ರೂಪಾಯಿ ದುಡಿತೀರಾ ಅಂತ ಹೇಳ್ತೀರಿ. ನಿಮ್ಮ ಖರ್ಚು ವೆಚ್ಚಗಳು ಏನಿರ್ತದೆ ಇಲ್ಲಿ ಏನೇನಿರ್ತದೆ? ಖರ್ಚು ವೆಚ್ಚಗಳು ಒಂದು 70-80 ಸಾವಿರ ರೂಪಾಯಿ ಆಳಿಂದು ಲೇವರ್ ಚಿಲ್ಲಿ ಆಳಿನ ಖರ್ಚು. ಆಳು ಅಷ್ಟು ಬೇಕಾಗ್ತದೆ? ಏನೇನು ಕೆಲಸ ಇರ್ತದೆ? ಅದೇನು ಒಂದು ಕಿತ್ತು ಪೌಡ್ರ್ ಕೊಡಬೇಕು ಗಂಡು ಹೆಣ್ಣು ಇದು ಮಾಡೋದು. ಗಂಡು ಒಂದು 6 ಸಾಲ ಸಿದ್ವಿ ಅಂದ್ರೆ ಹೆಣ್ಣು 15 ಸಾಲ ಸಿಗ್ತದೆ. ಆ ಪೌಡ್ರ್ ತೆಗೆದು ಈಗ ಎಣ್ಣೆ ಕೊಡೋದು ಅದನ್ನ ಆಮೇಲೆ ಏನು ಮಾಡೋದು ಪೌಡ್ರ್ ಕೊಡೋದು ಆಮೇಲೆ ಕಿತ್ತು ಕಿತ್ತು ಮುಂಚೆ ಲೇವರ್ ಒಂದು 10 ಗುಂಟೆ ಇತ್ತು ಅಂದ್ರೆ ಅದಕ್ಕೆ 30 ಮಂದಿ ಬೇಕು ಲೇವರ್. ಆ ಥರ ಒಂದು ತಿಂಗಳು ಮಾಡಬೇಕು ನಾವು. ಏನು ಕೆಲಸ ಮಾಡ್ತಾರಂದ್ರೆ ನೀವು ಅದರಲ್ಲಿ? ಅದರಲ್ಲಿ ಏನಿಲ್ಲ ಕೇಳ್ತಾರೆ ಮಗ್ಗಿ ಹೆರ್ಕನದು ಆಮೇಲೆ ರಾತ್ರಿ ಅದನ್ನು ಕಿತ್ತು ಪೌಡ್ರ್ ಮಾಡಿಸ್ತೀವಿ. ಬೆಳಿಗ್ಗೆ ಅವ್ರ ಕೈಗೆ ಒಂದು ಬೂಸ್ ಕೊಟ್ಟಿರ್ತೀವಿ ಆ ಬೂಸ್ನಾಗ ಗೆದ್ದದು ಅದನ್ನು ಮಗ್ಗಿ ಕೇಳೋದು ಕೊಡೋದು. ಆಮೇಲೆ ಏನಾಗತ್ತೆ ಈ ಗಂಡು ಏನಿರ್ತ ನೋಡ್ರಿ ಗಂಡು ಇರ್ತಲ್ಲ ಆ ಗಂಡಿನ ಥರ ಅದು ಹೆಣ್ಣಾಗಬೇಕಂದ ನಾಳೆ ಕಾಯಿ ಅದು ನಿಮ್ಗೆ ಮುಂದೆ ನಮ್ಮ ರೈತರಿಗೆ ಮಾರಾಡಕ್ಕೆ ಕಮರ್ಸಲ್ ಮಾಡಿ ಮಾರಕ್ಕೆ ಅವ್ರಿಗೆ ಉತ್ಪಾದನ ಭಾಳ ಆಗತ್ತದು. ಈಗೇನಿಲ್ಲ ನಮ್ಮ ದೊಡ್ಡ ರೈತರಿಗೆ ಸಹಾಯ ಆಗದದು. ಈಗ ಇದು ಗಂಡು ಬೀಜ ಇದು ಹೆಣ್ಣು ಬೀಜ ಅಥವಾ ಇದು ಗಂಡು ಗಿಡ ಇದು ಹೆಣ್ಣು ಗಿಡ ಅಂತ ಹೇಗೆ ನಿರ್ಧಾರ ಮಾಡ್ತೀರಿ? ಗೊತ್ತಾಗುತ್ತೆ ಹೆಣ್ಣಿನ ಕುಲ ಬೇರೆ ಗಂಡಿನ ಕುಲ ಬೇರೆ ಅದು ಗೊತ್ತಾಗಬೇಕು. ಅದು ಏನು ಮಾಡ್ತಾರೆ ಬೆಳೆ ಅದು ಗಿಡ ಯಾವುದು ಗಂಡು ಹೆಣ್ಣು 1 ಕಿಲೋಮೀಟರ್ ಇತ್ತು. ಹೌದಾ ಸರಿ. ಈಗ ಸಾಮಾನ್ಯವಾಗಿ ಪರಾಗಸ್ಪರ್ಶ ಅಂತೀವಿ ನಾವು, ಹೊರಗಡೆ ನ್ಯಾಚುರಲ್ ಅಲ್ಲಿ ಆಗೋದು ಸಹಜವಾಗಿ ಆಗೋದು ಹೊರಗಡೆ ಪರಾಗಸ್ಪರ್ಶದಿಂದ ಆಗ್ತದೆ. ಈ ಜೇನುನೊಣಗಳಿರ್ಬೋದು ಪತಂಗಗಳಾಗಿರ್ಬೋದು ಈ ಬೇರೆ ಬೇರೆ ದುಂಬಿಗಳು ಇವೆಲ್ಲವೂ ಸಹಿತ ಈ ಕೆಲಸವನ್ನು ಮಾಡ್ತಾರೆ. ಇದು ಇಲ್ಲಿ ಮನುಷ್ಯ ಮಾಡಬೇಕು. ಇದರ ಮನುಷ್ಯ ಮಾಡ್ತಾರೆ ಅದು ಯಾವ ತರ ಮಾಡಿದ್ರಿ? ಒಂದು ಹುಚ್ಚಿ ಗಿಡ ನಾಟಿ ಮಾಡಿದ್ವಿ ಅಂದ್ರೆ 3 ತಿಂಗಳ ಮಟ್ಟ ನಾವು ಬಹಳ ಫಲವತ್ತು ಮಾಡಿ ಅದನ್ನು ಜೋಪಾನ ಮಾಡಬೇಕು. 3 ತಿಂಗಳವರೆಗೂ 3 ತಿಂಗಳು ಬೆಳೆಸು. 3 ತಿಂಗಳಿಗೆ ಯಾವ ಎಣ್ಣೆ ಹೊಡಿಬೇಕು ಏನು ರೋಗ ಬರ್ದಂತ ಕಾಯ್ಕೊಂಡು ಅದಕ್ಕೆ ಮ್ಯಾಲೆ ಮೆಸ್ ಹಾಕಿ ಅರಿವಿ ಹಾಕಿ ಒಳಗೆ ಮಾಡೋದು ಯಾವ್ದಾರು ನೀವು ಹೇಳಿದಂತ ದುಂಬಿ ಹುಳ ಬಂದು ಇದು ಈ ಗಂಡಿ ಮುಟ್ಟಿ ಎಣ್ಣೆ ಕುಂತ್ಕೊಂತ ರೌಟ್ ಆಗತ್ತದೆ. ಅದ್ಮೇಲೆ ಇನ್ಮೇ ಐತೆ ಅಂದ್ರೆ ಅದು ಪ್ಲಾಟ್ ಕಲಗತ್ತೆ ಕೊಡ್ರ ಹಂಗ ಆಗ್ಬಾರ್ದಂತಂದು ನಾವೆಲ್ಲ ಪದ್ರಿ ಹಚ್ಚಿ ಅದು 100,000 ಗಟ್ಟಲೆ ಖರ್ಚು ಮಾಡಿ ನೆಟ್ಟು ಬಡಿಸಿ ಒಂದು ಕಬ್ಬಣದ್ದು ಅದ್ರಾಗೆಲ್ಲ ಪದ್ರಿ ಹಾಕೋದು ಮಾಡೋದು. ಬೇಡಪ್ಪ ನಾವು ನಾಡೋದ್ರೆ ಸುಮಂಜೆ ನಾವು ಕುಟ್ಟಿಗೆ ನಡೆ ಹಾಕ್ಯಂದು ಮೆಸ್ ಹಾಕ್ಯಂದು 10 ಗುಂಟೆ ಮುಚ್ಕೊಂತ ಬಂದು ಯಾರೋ ಬಂದರು ಬಿಡ ನಾವು ರೈತರಾಟ ಲೇವರು ನಾವು ಒಟ್ಟು ಬಳೆ ಮಾಡಬೇಕಾದ್ರೆ ಪದ್ರಿ ಹಾಕ್ಯಂದು ಒಳಗಿರೋದು ಆ ಥರ ಮಾಡಿ. ಈಗ 3 ತಿಂಗಳಾದ್ಮೇಲೆ ಮೊಗ್ಗು ಬಿಟ್ಟಾಗ ಕೆಲಸ ಶುರು ಆಗ್ತದೆ. 3 ತಿಂಗಳ ಮಟನ ಹೂ ಮೊಗ್ಗು ಬಿಟ್ಟು ಹೂವಿನ ಮೊಗ್ಗು ಇರ್ತಲ್ಲ ಮೊಗ್ಗು 1 ತಿಂಗಳಾಗುತ್ತೆ ಚಲೋ ಆಗತ್ತದೆ ಬಿಡ ನಾವು 1 ತಿಂಗಳಿಂದ ಶುರು ಆಗ್ತದೆ ಅದನ್ನ ಹರಿಕಂತ ಹೋಗ್ಬಿಡೋದು ನಾವು 3 ತಿಂಗಳ ಮಟ ಅದನ್ನ ಹರಿಬೇಕು ಅದನ್ನ ಮೊಗ್ಗು ಹರಿಬೇಕು ಆಮೇಲೆ ಜಗ್ ಗಿಡ ಯಾವುದು ಗಂಡಿನ ಮೊಗ್ಗು ಹೆಣ್ಣಿನ ಎರಡು ಹರಿದು ಎರಡು ಬಿಡ್ತೀರಾ ಅದು 3 ತಿಂಗಳಾದ್ಮೇಲೆ 3 ತಿಂಗಳ ಮಟ ಅವನ್ನ ಹರ್ಕಂತ ಹೋಗೋದು ನಾವು. ಅದೇನು ಬರ್ತೀವಿ 1 ತಿಂಗಳಾದ್ರೆ ಚಲೋ ಆಗತ್ತೆ ಅದು ಬಿಡಕ್ಕೆ ಅದು ಇರಬಾರ್ದು ಅದು ಅದು ಬೇಕಾಗಿಲ್ಲ ಅದು ಅದು ತೆಗೆದು ಬಿಡೋದು ತೆಗೆದು ಗಿಡ ಗುರಿ ಫಲವತ್ತಾದಾಗ ಅದನ್ನು ಗಂಡು ಬಿಡೋದು ಇನ್ನೂ ಬಿಡೋದು ಬೆಳೆಸೋದು ಆಗ ಅವೆರಡೂ ಫಲವತ್ತಾಗಿ ಜಗ್ಗು ಮಗ್ಗಿ ಬಂತಪ್ಪ ಅಂದಾಗ ಸಾಕಷ್ಟು ಫಲವತ್ತಾಗಿ ಮಗ್ಗಿ ಬಂದಾಗ ಆಮೇಲೆ ಲೇವರ್ ನಸೋದು ಅದಕ್ಕೆ ಆಮೇಲೆ ಸ್ಟಾರ್ಟ್ ಮಾಡೋದು. 3 ತಿಂಗಳಾದ್ಮೇಲೆ 3 ತಿಂಗಳ ಮಟ್ಟ ಏನು ಮಾಡೋದಿಲ್ಲ ಲೇಬರ್ಗಳು ಏನು ಕೆಲಸ ಮಾಡ್ತಾರೆ ಅವ್ರ ಲೇಬರ್ಗಳು ಆ ಗಂಡು ಏನೈತಲ್ರಿ ಗಂಡು ಹೊರದು ನಾವು ರಾತ್ರಿ ಪರಾಗ ಪೌಡರ್ ಮಾಡ್ಕೊಳ್ತೀವಿ. ಪೌಡರ್ ಮಾಡ್ತೀರಾ? ಪೌಡರ್ ಮಾಡ್ತಾರೆ. ಎದರಿಂದ ಮಾಡ್ತೀರಿ? ಅದನ್ನ ಹರ್ಕೊಂಬಂದು ಸೋಸಿ ಬಿಡ್ತೀವಿ. ಆ ಮೊಗ್ಗುಗಳನ್ನು ಹೂಗಳನ್ನು ಹೂಗಳನ್ನು ಹೂಗ ಹೂ ಅಥವಾ ಮಗ್ಗ ಮಗ್ಗ ಹರ್ಕೊಂಬರ್ತು ಮಗ್ಗಿ ಹರ್ಕೊಂಬಂದು ಸೂಸಿ ಅವನು ಸೋಪ್ ಆಗತ್ತೆ ಅದನ್ನ ಪರಾಗ ಮಾಡಿ ಒಂದು ಬಿದ್ದಕ್ಕೆ ಹಾಕ್ತೀವಿ ಆಳಿಗೆ ದೊಡ್ಡ ಪೇಪರ್ ಆಳಿಗೆ ಹಾಕಿ ಅದಕ್ಕೊಂದು ಮೇಲೆ ಲೈಟ್ ಬಿಡ್ತೀವಿ ಅದು ಬೆಳಗತ್ತಿಗೆ ಅದು ಸ್ವಲ್ಪ ಪೌಡ್ರ್ ಹೊಡಿಯುತ್ತೆ ಪೌಡ್ರ್ ಆಗುತ್ತೆ ಅದನ್ನ ಆಮೇಲೆ ನಾವು ಬಟ್ಲಕ್ಕೆ ಹಾಕಿ ಒಂದು ಮೇಲೆ ಒಂದು ರಿಬಿ ಹಾಕಿ ಕಡ್ದು ಪೌಡ್ರ್ ಮಾಡ್ತೀವಿ. ಪೌಡ್ರ್ ಮಾಡಿದ್ಮೇಲೆ ಆಮೇಲೆ ಸಣ್ಣ ಒಂದು ಬೂಸ್ ಮಾಡಿರ್ತೀವಿ ಹೆಣ್ಮಕ್ಳಿಗೆ ಕೊಡತ್ತೆ ರಿಂಗ್ ರಿಂಗಿನಾಗ ಬೂಸ್ ಇರ್ತದೆ ಆ ರಿಂಗಿಗೆ ಕೊಡೋದು ಅವ್ರ ಕೈಗೆ ದಾರ ಕೊಡೋದು ಅದನ್ನ ಮುಟ್ಸೋದು ದಾರ ಕಟ್ಟೋದು ಯಾವ್ದಕ್ಕೆ? ಅದಕ್ಕೆ ಹೆಣ್ಣಿಗೆ, ಹೆಣ್ಣು ಗಿಡಕ್ಕೆ, ಹೆಣ್ಣು ಗಿಡಕ್ಕೆ. ಅದು ಮುಟ್ಸ್ದಾರ ಕಟ್ಸಿದ್ನಪ್ಪ ಅಂದ್ರೆ ಅದು ನಮ್ಗೆ ಹೂವಿಗೆ ಮುಟ್ಸ್ತಾರ ಇಲ್ಲ, ಅದು ಮಗ್ಗ, ಆ ಮಗ್ಗ ಕಿತ್ಕೊಂಡ್ಬಿಡೋದನ್ನ. ಆ ಮಗ್ಗ, ಇದು ಮಗ್ ಇರ್ತದೆ ಹೆಣ್ಣಿಂದು, ಹೆಣ್ಣು ಮಗ್ಗ ಕಿತ್ಕೊಂಡು ಗಂಡಿಂದು ಪರಾಗ ಮುಟ್ಸೋದು. ಅದಕ್ಕೆ ಕಟ್ಸ್ತೀರಿ? ಅದಕ್ಕೆ ಕಟ್ಸೋದು. ಹೆಣ್ಣಿಗೆ ಕಟ್ಸೋದು, ದಾರ ಕಟ್ಸ್ತೀರ? ಅದಕ್ಕೆ ದಾರ ಕಟ್ಸೋದು. ದಾರ ಅಷ್ಟು ಕಟ್ಸೋದು. ದಿನ ಅದ ಉದ್ಯೋಗ ಮೂರು ತಿಂಗಳ ಎರಡು ಒಂದ್ ತಿಂಗಳ. ದಾರ ಯಾವ ಭಾಗದಲ್ಲಿ ಕಟ್ತೀರಿ? ಮಗ್ಗಿಗೆ ಕಟ್ಬಿಡ್ತು, ಮಗ್ಗಿಗೆ. ಮಗ್ಗಿ ಕಟ್ತು ಕಾಯಾಗ ಬಂದ್ಬಿಡ್ತದೆ ಹೆಣ್ಣಿನ ತುಂಬು, ಮೆಣಸಿನ ತುಂಬು. ಇದು ಮಗ್ಗ, ಇದು ಇದ ಕಾಯಿ, ಇದು ಇದು ಮಗ್ಗಿರ್ತಲ್ಲ, ಇದು ಕಟ್ಟಿಬಿಡ್ತು. ಇನ್ನು ಬರಾಗ ಪರಾಗ ಯಾವಾಗ ಪೌಡ್ರ್ ಮುಗಿಸಿದಲ್ಲ ಕಾಯಿ ಬಂದ್ಕೊಂತ ಹೋಗತ್ತ, ತುಂಬಿನಾಗ ಅದು ದಾರ ಹೋಗ್ತೈತಿ. ಅದ ನಮ್ಮ ಕಾಯಿ, ಅದ ಬೀಜದ ಕಾಯಿ. ಆಮೇಲೆ ಅದೇನು ಕಣತೆ ಪಿಲ್ಲಾರ ಒಂದು ದಾರಿಲಿ ದುಡಿತೆ ಅಂದ್ರೆ ಅದನ್ನ ತೆಗೆದು ಹೋಗಿಬೇಕು ನಾವು. ನೀವು ಹತ್ತು ಗುಂಟೆಯಲ್ಲಿ ಮಾಡ್ತೀರಿ? ಹತ್ತು ಗುಂಟೆ. ಇದು ಕೆಲಸ ಎಲ್ಲೂ ನಿಂದಿರಬಾರ್ದು, ಗ್ಯಾಪ್ ಆಗಬಾರ್ದು, ಗ್ಯಾಪ್ ಆಗಬಾರ್ದು. ಎಷ್ಟು ಜನ ನಿಮಗೆ ಕೂಲಿ ತರಬೇಕಾಗ್ತದೆ? ನಮ್ಗೆ ಸ್ವಲ್ಪ ಸಿಗೋ ಇಪ್ಪತ್ತೈದರಿಂದ ಮೂವತ್ತು ನಲವತ್ತು. ಅದನ್ನೆಲ್ಲ ಏನು ನುರಿತವರು ಮಾಡ್ತಾರೋ, ಅಂದ್ರೆ ದಾರ ಕಟ್ಟೋದು, ಈ ಪರಾಗಸ್ಪರ್ಶ ಕ್ರಿಯೆ, ಅವರೇ ಮಾಡ್ತಾರೆ? ಅವ್ರು ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ತಾರೋ ಅಥವಾ ಎಲ್ಲ ಎಲ್ಲ ಮಾಡ್ತಾರೆ ಕಾಮನ್ ಅಲ್ಲಿ ಎಲ್ಲರಿಗೂ ಕಲ್ಕೊಳ್ಳೆ ಕೂಲಿ ಕೆಲಸ ಮಾಡೋರು ಅವ್ರಿಗೆ ಇದು ಗೊತ್ತಿದೆ, ಅವ್ರಿಗೆಲ್ಲ ಗೊತ್ತೈತೆ. ಎಲ್ಲ ಕಲ್ಕೊಂಡು ನೂರ್ತು ಬಿಟ್ರೆ ಅತಿಯೇ ಮಾಡಕ್ ಬರ್ತಾನೆ, ಸ್ವಲ್ಪ ತಿಳಿ ಕಮ್ಮಿ ಇದ್ದಾರು ಅವಿಲ್ಲ. ಒಂದು ನಮ್ಮ ಊರಾಗ ಒಂದು 12 ಮಂದಿ ಮಾಡುತ್ತೆ. ನಮ್ಮ ಒಂದು ರೂಪಾಯಿ ಆಯ್ತು, ನಮ್ಮ ಊರು ಒಂದು ರೂಪಾಯಿದಾಗ 12 ಮಂದಿ, 12 ಜನ ಕೂಲಿಕಾರ ಈ ಕೆಲಸ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಈಗ ಒಂದು ದೃಷ್ಟಿಯಿಂದ ಅವರಿಗೆಲ್ಲ ಜೀವನಕ್ಕೆ ಭದ್ರತೆ ಆಗಿದೆ ಅಂತ ಅನ್ಸುತ್ತಲ್ವಾ? ಭದ್ರತೆ ಏನು ಕೂಲಿ ಅಂತ? ಕೂಲಿ ಭದ್ರತೆ ನಾವು ಏನು ಹೆಂಗಂಗ 700 ರೂಪಾಯಿ ಕೊಡ್ತೀವಿ, 150 ಕೊಡ್ತೀವಿ, ಫಸ್ಟು 70. ಈಗ ಕಾಲ್ಮನ್ ಪರಿಸ್ಥಿತಿ ಮತ್ತೆ ಈಗ ಬಂದಾಗ ಏರ್ಕೊಂತ ಇರ್ಕೊಂತ ಸ್ವಲ್ಪ ಹೆಚ್ಚು 150 700 ಮಟ್ಟ ಹೋಗೈತಿ ಒಬ್ಬರಿಗೆ. ಒಬ್ಬರಿಗೆ ಒಬ್ಬರಿಗೆ 30 ಮಂದಿಗೆ ಎಷ್ಟಾಗತ್ತೆ ಲೆಕ್ಕ 700 ಅಂತ. ಈಗ ನೀವು ಒಂದು ಅವಧಿಯ ಬೀಜೋತ್ಪಾದನೆ ಮಾಡ್ತೀರಿ ಅಂದಾಗ ಅವ್ರಿಗೆ ಎಷ್ಟು ದಿನ ಕೆಲಸ ಇರ್ತದೆ ಅದರಲ್ಲಿ? ಅವ್ರಿಗೆ ಒಂದು ತಿಂಗಳು ಇರ್ತದೆ, ಒಂದು ತಿಂಗಳ ಕಂಟಿನ್ಯೂ ತಿಂಗಳ, ಒಂದು ತಿಂಗಳು ಕಂಟಿನ್ಯೂ. ಅವ್ರಿಗೆ 30-35 ಮಂದಿ ಕಂಟಿನ್ಯೂ ಕೆಲಸ ಕೊಡಬೇಕು ನಾವು. ಒಂದು 5,000 ರೂಪಾಯಿ ಒಬ್ಬರಿಗೆ ಕೂಲಿ ಅಂತ ಹಾಗೆ ಆಗುತ್ತೆ. ಒಬ್ಬರಿಗೆ 10,000 ಆಗತ್ತೆ, 10,000ವರೆಗೆ ಆಗುತ್ತೆ, 12 ಮಟ್ಟ ಆಗತ್ತೆ ಒಬ್ಬರಿಗೆ. ಸ್ವಲ್ಪ ಹೆಚ್ಚಿಗೆ ಒಬ್ಬರಿಗೆ 10,000 ಒಂದು ಒಂದೂವರೆ ಮಟ್ಟ ಒಂದರ ಮಟ್ಟ ಹೋಗತ್ತರ ಅದು ಚಲೋ ಐತ. 1,00,000 ರೂಪಾಯಿ ಬರೀ ಪೇಮೆಂಟ್ ಆಳ್ಯಾರಿಗೆ ಪೇಮೆಂಟ್ ಆಗುತ್ತೆ. ಈಗ ಮೆಣಸಿನಕಾಯಿ ಬೀಜ ಆಯಿತು, ಕಾಯಿ ಆಯಿತು, ಅದು ಒಣಗಿಸಿ ಒಣಮೆಣಸಿನಕಾಯಿ ಆಗ್ತದೆ, ಆಮೇಲೆ ಅದನ್ನ ಹೊರಗಡೆ ಒಣಗಿಸ್ತೀರಾ ಅಥವಾ ಹೇಗೆ? ಇಲ್ಲಿ ಗಿಡದಲ್ಲೇ ಒಣಗಿಸ್ಬಿಡ್ತಾನೆ, ಗಿಡದಲ್ಲೇ ಒಣಗಿ, ಗಿಡದಲ್ಲೇ ಒಣಗಿಸಿ ಆಮೇಲೆ ಅದನ್ನ ಚೆಕ್ ಮಾಡೋದು. ತುಂಬು ಇಲ್ಲದ್ದು ಬೇಕಾದ್ರೆ ದಾರ ಕಟ್ಲಾರ್ದಿರ್ತಲ್ಲ ಅದನ್ನ ನೋಡ್ಕೊಂತ ಆಡ್ಯಾಡ, ಅದು ಇರಬಾರ್ದು, ಅದು ಅದು ಇರಬಾರ್ದು, ಅದು ಇರಬಾರ್ದು, ಅದು ಇತ್ತಂದ್ರೆ ಅದು ಫೇಲ್ ಆಗಿಬಿಡ್ತು. ಮತ್ತೆ ಅದು ಏನಾಗತ್ತ, ಹೆಣ್ಣು ಏನೈತಿ ಹೆಣ್ಣು ಹಾಕತ್ತದು, ಗಂಡು ಹೋಲ್ಬೇಕು ಅದು. ಸರಿ, ಈಗ ಆ ಮೆಣಸಿನ್ಕಾಯಿಯನ್ನ ಗಿಡದಲ್ಲೇ ಒಣಗಿಸ್ತೀರಿ? ಗಿಡದಲ್ಲಿ ಒಣಗಿಸ್ತು. ಆಮೇಲೆ ಅದು ಬೀಜ ತೆಗೆಯುವ ಕ್ರಿಯೆಗಳು ಏನೇನು? ಕ್ರಿಯೆಗಳು ಏನಿಲ್ಲರಿ, ನಮ್ಮಂಥವು ಏನೆಲ್ಲ ಹಾಕ್ತೀವಿ, ತುಂಬ ತೋರಿಸಿ ಮತ್ತೆ ಅದನ್ನ ಹರಿದು ಮೇಲೆ ಅಲ್ಲೇ ಒಣಗಿಬಿಟ್ಟಿರ್ತ, ಅದನ್ನ ಹರ್ಕೊಂಬಂದು ತುಂಬಿಸೋಸಿ ಹಾಕಿರ್ತೀವಿ, ಆಮೇಲೆ ಸ್ವಲ್ಪ ಬಿಸಿಲಿಗೆ ಬಿಟ್ಬಿಡ್ತೀವಿ, ಬಾಡತ್ತ ಆಮೇಲೆ ಬಿಡ್ದು ಬಿಡ್ತು ನಾವು. ಬಡ್ದು ಬೀಜ ತೆಗಿತು ಅಂತ ಜೇಡಿಗಳು ಅದಾವ, ಆಯ್ತು ತಕ್ಕಂದು ಎಲ್ಲ ಇದು ಮಾಡ್ಕೊಂಬ. ಎಲ್ಲ ಬೀಜಗಳು ಸತ್ವಿತವಾಗಿರ್ತವ ಅದರಲ್ಲಿ? ಎಲ್ಲ ಎಲ್ಲ ಸಿಗ್ತದೆ. ಮತ್ತೆ ಆಮೇಲೆ ನಾನು ಗಮನಿಸಿದಾಗೆ ನಿಮ್ಮ ಊರಲ್ಲಿ ಈ ಬೀಜವನ್ನೇ ಆರಿಸ್ತಾ ಕೂತಿದ್ದಾರೆ, ಏನ್ ಕೆಲಸ? ಅದನ್ನ ಆರಿಸ್ಲಿಕ್ಕೆ ಆರಿಸ್ಲೇಬೇಕು. ಈಗ ನಾವು ಚಲೋ ಹೊತ್ತಿನಾಗ ಆದ್ರೂ ಅದ್ರ ಎಲ್ಲಾರು ಒಂದು ಕಪ್ ಇರುತ್ತ, ಕೆಂಪು ಉದಿರುತ್ತ, ಬಿಸಿಲು ಸಿಪ್ಪಿ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬೀಜನ ಕೊಡು. ಏನೋ ಒಂದ್ ಹೇಳ ತುಂಬಿನಾಗ ಹಾವು ಹೋಗಿ ಇಬ್ಬನಿ ದಾವ ಹೋಗಿ ಬೀಜನ ಹಾಕಿ ಬೀಜ ಕಪ್ಪ ಆಗಿರ್ತಾವ. ತಗೊಳ್ಳಲ್ಲ ಅವನು, ತಗೊಳಲ್ಲ ಆ ಬೀಜ ವೇಸ್ಟ್ ಆಗಿಬಿಡ್ತದೆ. ಆ ಬೀಜ ಆಯ್ತು ಈಗ ಅವ್ರಿಗೂ ನೀವು ಕೂಲಿ ಕೊಡ್ತೀರಿ? ಅವ್ರಿಗೆ ಕೂಲಿ ಕೊಡ್ತೀರಿ. ಎಷ್ಟು ಕೊಡ್ತೀರಿ? ಅದೇನು ಬೀಜದ ಲೆಕ್ಕನ ಅಥವಾ ಇಲ್ಲ ಸಮಯಕ್ಕೆ ಆಗ 700 ರೂಪಾಯಿ 150 ರೂಪಾಯಿ ಕೊಡೋದು. ಎಷ್ಟು ತೆಗಿತಾರೆ ಅವರು? ಈ ಬ್ಯಾಡ ಬ್ಯಾಡ ಒಂದು 2 ಕೆಜಿ 1 ಕೆಜಿ ಒಣ ಮಾಡ್ತಾರೆ. 2-3 ಕೆಜಿ ಮಾಡ್ಬೇಕಾದ್ರೆ ಒಂದು ದಿನಕ್ಕೆ 3 ಕೆಜಿ ಸಣ್ಣ ಬೀಜ ಮತ್ತೆಲ್ಲ ಕಣ್ಣು ಕಂಡಿಟ್ಟೆಲ್ಲ ನೋಡ್ಬೇಕಲ್ಲ. ಅಂದ್ರೆ ಈಗ ನಿಮ್ಮ ಈ ಬೀಜೋತ್ಪಾದನೆ ಇರ್ತಕ್ಕಂಥ ಭಾಗಗಳಲ್ಲಿ ನಮ್ಮ ಕೂಲಿಕಾರರಿಗೆ ವರ್ಷಪೂರ್ತಿ ಕೆಲಸ ಇರ್ತದ? ಒಂದು ಅವಧಿ ಮುಗಿದ್ರೆ ಒಂದು ಅವಧಿ ಬರುತ್ತೆ, ಮತ್ತೆ ಈಗ ನಾವು ಎಲ್ಲ ಒಂದು ಅವಧಿ ಅಂದ್ರೆ 3 ತಿಂಗಳಗಟ್ಟಲೆ ನಾವು ಆಳು ಹಿಡ್ಕೊಂಡು ಈಗ 10 ಗಂಟೆ ಅದು ಮುಗೀತು 1 ತಿಂಗಳ, ಮತ್ತೊಂದು 10 ಗಂಟೆ ಅದು ಬರುತ್ತೆ. ಆ 10 ಗಂಟೆ ಮುಗಿದ ಮತ್ತೊಂದು 10 ಗಂಟೆ ಒಂದು ಏನು ಕಲ್ಲಂಗಡಿ ಇರುತ್ತೆ, ಅದು ಒಂದು 8 ದಿವಸ. ಆಮೇಲೆ ಟೊಮಾಟೊ ಬರುತ್ತೆ, ಆಮೇಲೆ ಹಾಗಲು ಬರುತ್ತೆ. ಅದು ಕಂಟಿನ್ಯೂ ನಮ್ಗೆ ಏನು 6 ತಿಂಗಳಗಟ್ಟಲೆ ನಮ್ಮ 4-5 ತಿಂಗಳಗಟ್ಟಲೆ ನಮ್ಮ ಕಡೆಯಲ್ಲಿ ಅವರು ಇರ್ತಾರೆ, ಬಿಡಕ್ಕೆ ಇರಲ್ಲ, ಒಂದು ಮಾಡಿರ್ತವಲ್ಲ. ಇದು ಈಗ ಸಾಮಾನ್ಯ ಕೃಷಿ ಮಾಡೋದಕ್ಕಿಂತ ಈ ಬೀಜ ಉತ್ಪಾದನೆ ಕೆಲಸ ತುಂಬ ನೀವು ತಲ್ಲೀನರಾಗಬೇಕಾಗುತ್ತೆ. ಭಾಳ ಇದು ಮೈ ಮರೆಯಂಗಿಲ್ಲ, ಇದು ಮೈ ಮರೆಯಂತಾಗಲ್ಲ. ಇದು ಅಷ್ಟ ಭಾಳ ಟೆನ್ಷನ್ ಕೆಲಸ, ಭಾಳ ಟೆನ್ಷನ್ ಕೆಲಸ. ಇದನ್ನ ಮಾಡ್ಬೇಕಾದ್ರೆ ಭಾಳ ಬಿಂಜವಾಬ್ದಾರಿಯಿಂದ ಮಾಡಿದ್ರೆ ಫೇಲು, ಅಲಕ್ಷ್ಯ ಮಾಡಿದ್ರೆ ಲಾಸು. ಅಗ್ದಿ ನಾವು ನಿಂತ್ಕೊಂಡು ಮಾಡಿದ್ರೆ ಕೆಲಸ, ನಾವೇನಾರ ಮಾಡಿ ಅದ್ಬಾಡ ಮಾಡಿದ್ದು. ಒಂದು 15-20 ವರ್ಷ ಆಯಿತು ಈ ಬೀಜ ಉತ್ಪಾದನೆ ಇದರಲ್ಲಿ ತುಂಬ ಲಾಸ್ ಆಗಿದ್ದು, ಪೆಟ್ ತಿಂದಿದ್ದು, ಏನೋ ನೆಗ್ಲೆಕ್ಟ್ ಮಾಡಿ ಏನೋ ಆಯ್ತು, ಇಂಥವು ಅನುಭವಗಳಾಗಿದ್ದಾವ? ಅಯ್ಯೋ ಎಷ್ಟು ಸಲ ಆಗಿದೆ ಅಯ್ಯೋ, ಅಲ್ಲೇ ಒಂದು ಗಂಟೆ ಹತ್ತು ಬೇರೆ ಹಾಂ ಹಾಂ ಇದು ರೋಗ ಬಂದು ಲಾಸ್ ಆಗಿರ್ತಾ,